ಇನ್ನು ಸುಳ್ಳದ ಬಸವ ಚಂದ್ರಯ್ಯ ಮಠಪತಿ ಹಾಗೂ ಸಂಗಡಿಗರು ಹಾಡಿರುವ ಸಂಪ್ರದಾಯದ ಪದಗಳು. ಸಾದೇವ ಮಾದೇವನ್ನ ಭಾಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೆ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೆ ಬ್ರಹ್ಮ ಎಂಬುವಡೆಯ ಬಂದ ಜಾಲಿ ತಾಳನ ಬಂಗಾರ ಸಡ್ಡಿ ಬೆಳಿ ಹಗ್ಗ ಮುಂದ ಮಾಡೆ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೆ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೆ ಕಲ್ಲವಾರ ಮಲ್ಲವಾರ ಇಬ್ಬರ ಕೂಡ ಕಚ್ಚಿ ಹಾಕಿ ಉಳಿಯ ಕಟ್ಟರ ಕಡೆ ಹಾಕುದಕ್ಕ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೆ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೆ ಬಿತ್ತಿ ಬಿತ್ತಿ ನೀವು ಬಾಳದನ ಕಾಂಡಿರ ಮುದಿನಂತ ಫಲಗಳು ನೀವ ಮುಂದ ಕಾಣರೆ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೆ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೆ ಬಿತ್ತಿ ಬೆಳೆ ಸಾಲ ಮಾಡಿ ಹೊಟ್ಟಿ ಬಾಳ ಸದವ ಬನ್ನಿ ಮರದ ನೆರಳಿಗೆ ಕುಂತ ಊಟ ಮಾಡರೆ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೆ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೆ ಸೋಮಾಭಿಮಾನ ಎಡ ಎತ್ತ ಹೂಡ ಎಳೆಯ ಹೊಡೆದ ಬಂದಾಕ ಮಂದಿ ಕೂಡೆ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೆ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೆ ಗಂಗೋ ಗೌರೋ ನಿಂಗೋ ನೀಲವ ಜತ್ತಿಲಿ ಹೋಗೆ ಕಳೆ ತಗದ ಬಂದಾರವರು ಆತರ ಮಾಡೆ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೆ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೆ ಗುಂಡೆ ಗುಳೆ ಅಣ್ಣು ಎರಡ ಎತ್ತ ಹೂಡೆ ಜೋಳ ಕೊಯ್ಯ ಕೊಂಡರವರು ಪೂಜೆ ಮಾಡೆ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೆ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೆ ನೀಕೋದ ರೋಲ್ ಹೊಡೆದ ರಾಶಿ ಮಾಡೆ ಕಾಯಿ ಹೊಡೆದ ಕೈ ಮುಗದ ಹುಲುಲು ಎಂದಾರೆ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೆ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೆ ಮಾದೇವ ಮಾದೇವಣ್ಣು ಎರಡ ಎತ್ತ ಹೂಡೆ ರಾಶಿ ಹೇರಿ ಮಂಡೆ ತಂದಾರತಿ ಮಾಡರೆ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೆ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೆ ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ತಾಲೂಕು ಸುಳ್ಳ ದೂರವರ ಬಂದಂತ ತೊದಲ ನುಡಿಯ ಹಾಡಿ ಹೇಳೇವ್ರಿ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೆ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೆ ಬಂದಂತ ತೊದಲ ನುಡಿಯ ಹಾಡಿ ಹೇಳೇವ್ರಿ ನಾವ ಹಳ್ಳಿ ರೈತ ಬಾಂಧವರ ಜಾನಪದಗಳ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೆ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೆ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೆ ಇಂತ ಬರುವ ನಮಗ ಎಷ್ಟೋ ತನಕ ಸುಳ್ಳದ ಬಸವ ಚಂದ್ರಯ್ಯ ಮಠಪತಿ ಹಾಗೂ ಮೇಳದವರು ಹಾಡಿದ ಸಂಪ್ರದಾಯದ ಪದಗಳನ್ನು ಕೇಳಿದ್ರಿ. ಈಗ ಚೌಡ್ಕಿ ಪದಗಳನ್ನು ಕೇಳೋಣ. ಗೌರವ ಮಾದರ್ ಹಾಗೂ ಸಂಗಡಿಗರು ಹಾಡಿದ್ದು ಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾಕಾ ಹೇಳಾರಲ್ಲೇ ಗಟ್ಟಿ ವಚನ ಹೇಳಾರಲ್ಲಿ ಪಾದ